ಅಂದ್ರೆ ಇವಾಗ ಹೂವು ಮಾರ್ಚ್ ಇಂದ ಹೂವು ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ ಸುಮಾರು ಸೆಪ್ಟೆಂಬರ್ ವರೆಗೂ ಕೂಡ ಆ ಒಂದು ಹೂವು ಬರೋದನ್ನ ನಾವು ನೋಡಬಹುದು. ಹೀಗಾಗಿ ಒಂದು ಒಳ್ಳೆಯ ಒಂದು ವಾಣಿಜ್ಯ ಹೂವಿನ ಬೆಳೆ ಆಗಿರೋದ್ರಿಂದ ರೈತ ಬಾಂಧವರು ಇದನ್ನ ಬಹಳ ಬೆಳೀತಾ ಇದಾರೆ ಈ ಭಾಗದಲ್ಲಿ. ಜೊತೆಗೆ ಈ ಒಂದು ಹೂವಿನ ಗುಣಮಟ್ಟ ಮತ್ತು ಹೂವಿಗೆ ಇರತಕ್ಕಂತ ಸುವಾಸನೆಯನ್ನ ಗುರುತಿಸತಕ್ಕಂತ ಬೇರೆ ರೈತರು ಕೂಡ ಬೇರೆ ಭಾಗದಲ್ಲಿ ಕೂಡ ತಗೊಂಡು ಹೋಗಿ ಬೆಳೀತಕ್ಕಂಥದ್ದನ್ನ ನೋಡಿದ್ರು ನಾವು. ಈ ಹಡಗಲಿ ಭಾಗದಲ್ಲಿ ಹೇಳ್ಬೇಕಂತಂದ್ರೆ ಈ ಒಂದು ಈ ಹಡಗಲಿ ಮಲ್ಲಿಗೆ ಅಂತಕ್ಕಂಥದ್ದು ಒಂದು ವಿಶೇಷವಾದಂತ ಒಂದು ಹೂವಿನ ಬೆಳೆ. ಇದು 2007 ಇದಕ್ಕೆ ಒಂದು ಅಂತಾರಾಷ್ಟ್ರೀಯ ಗುಣಮಟ್ಟದ ಒಂದು ಹೂವು ಅಥವಾ ಇದಕ್ಕೆ ಜಿಯೋಗ್ರಫಿಕಲಿ ಐಡೆಂಟಿಫೈಡ್ ಕ್ರಾಪ್ ಅಂತೇಳಿ ಇದನ್ನ ಗುರುತಿಸಿದ್ದಾರೆ. ಅಂದ್ರೆ ಭೌಗೋಳಿಕವಾಗಿ ಒಂದು ಗುರುತಿಸಲ್ಪಟ್ಟಂತ ಒಂದು ಹೂವಿನ ಬೆಳೆ ಆಗಿದೆ. ಅಂದ್ರೆ ಯಾವುದೇ ಒಂದು ಈ ಪ್ರದೇಶಕ್ಕೆ ಸೀಮಿತವಾಗಿರತಕ್ಕಂತ ವಿಶೇಷವಾದ ಒಂದು ಇದಕ್ಕೆ ಗುಣಲಕ್ಷಣ ಇರೋದ್ರಿಂದ ಇದನ್ನ ಭಾರತ ಸರ್ಕಾರದ ಒಂದು ವತಿಯಿಂದ ಇದನ್ನ ಒಂದು ಜಿಯೋಗ್ರಫಿಕಲಿ ಐಡೆಂಟಿಫೈಡ್ ಕ್ರಾಪ್ ಅಂತ ಮಾಡಿದ್ದಾರೆ. ಸೊ ಇದೆಲ್ಲ ಒಂದು ವಿಶೇಷ ಇರೋದ್ರಿಂದ ಈ ಒಂದು ಬೆಳೆನ ಒಂದು ಮುಖ್ಯ ಬೆಳೆ ಅಂತ ಕೂಡ ಬೆಳೀತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಈ ಬೆಳೆಯಲ್ಲಿ ಈ ಏನು ಸಾಮಾನ್ಯವಾಗಿ ಏನು ಯಾವ ರೀತಿ ಇದೆ ಇದರ ಒಂದು ನಿರ್ವಹಣೆಪ್ಪ ಅಂತಂದ್ರೆ, ಇದು ಸಾಮಾನ್ಯ ಈ ಬೆಳೆ ಒಂದು ಜನವರಿ ಮೊದಲನೇ ವಾರದಲ್ಲಿ ಇದನ್ನ ಪ್ರೂನಿಂಗ್ ಮಾಡ್ತಾರೆ. ಅಂದ್ರೆ ಕಟ್ ಮಾಡೋದು, ಗಿಡಗಳನ್ನ ಕಟ್ ಮಾಡ್ತಕ್ಕಂಥದ್ದು ಜನವರಿ ಮೊದಲನೇ ವಾರದಲ್ಲಿ ಕಟ್ ಮಾಡ್ತಾರೆ. ಕಟ್ ಮಾಡಿದ ತಕ್ಷಣ ಅದೇನಿದೆ ಹೊಸ ಒಂದು ಚಿಗುರು ಬರ್ತಕ್ಕಂಥದ್ದು ನಾವು ಕಾಣ್ಬೋದು. ಅನಂತರ ಹೊಸ ಚಿಗುರು ಸ್ಟಾರ್ಟ್ ಆದಾಗ ಅವ್ರೇನ್ ಮಾಡ್ತಾರೆ, ಅದಕ್ಕೆಲ್ಲ ಒಂದು ಗೊಬ್ಬರ ಕೊಡ್ತಕ್ಕಂಥದ್ದು ಎಲ್ಲ ಮಾಡ್ಬೇಕಾಗುತ್ತೆ. ಗೊಬ್ಬರ ಕೊಡುವಂಥದ್ದು, ನೀರು ಕೊಡುವಂಥದ್ದು ಎಲ್ಲ ಅದಕ್ಕೆ ಏನು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಎಲ್ಲ ಕೊಡ್ತಾ ಹೋಗ್ಬೇಕಾಗುತ್ತೆ. ಆಮೇಲೆ ಯಾವಾಗ ಇದೊಂದು ಚಿಗುರು ಎಲ್ಲ ಸಂಪೂರ್ಣವಾಗಿ ಬರಲಿಕ್ಕೆ ಶುರುವಾದಾಗ ಇದಕ್ಕೇನಾಗುತ್ತೆ ಅಂತಂದ್ರೆ, ಒಂದು ಸಾಮಾನ್ಯವಾಗಿ ಒಂದು ಇದಕ್ಕೆ ನುಸಿಗಳು ಬಾಧೆ ಕಂಡು ಬರುತ್ತೆ. ಸಾಮಾನ್ಯ ಸ್ಟಾರ್ಟಿಂಗ್ ಅಲ್ಲಿ ನುಸಿ ಅಂತಂದ್ರೆ, ಈಗ ಈ ಭಾಗದಲ್ಲಿ ರೈತರೆಲ್ಲ ಒಂದು ಮಜ್ಜಿಗೆ ರೋಗ ಅಂತ ಕರೀತಾರೆ. ಮಜ್ಜಿಗೆ ರೋಗ ಅಂತಂದ್ರೆ ಅದಕ್ಕೆ ಆಕ್ಚುಲಿ ರೋಗ ಅಲ್ಲ, ಅದು ಒಂದು ಕೀಟ. ಅದು ಅದಕ್ಕೆ ನಾವು ಯುರೋಫಿಡ್ ನುಸಿ ಅಂತ ಕರಿತೇವೆ. ಯುರೋಫಿಡ್ ನುಸಿ ಅಂತಕ್ಕಂತ ಒಂದು ಹೆಸರು. ಈ ಒಂದು ಏನಾಗುತ್ತೆ, ಇದು ರಸ ಇರತಕ್ಕಂತ ಪ್ರವೃತ್ತಿ ಹೊಂದಿರತಕ್ಕಂತ ಒಂದು ಕೀಟ ಆಗಿರೋದ್ರಿಂದ ಇದು ಎಲೆ ಒಂದು ಒಳಗಡೆ ಇದ್ದುಕೊಂಡು ರಸವನ್ನ ಹೀರೋದ್ರಿಂದ ಆ ಎಲೆಗಳಲ್ಲಿ ಒಂದು ರೀತಿಯ ಒಂದು ಭೌತಿಕವಾದಂತ ಒಂದು ಗುಣಲಕ್ಷಣಗಳು ಉಂಟಾಗಿ ಅದಕ್ಕೆ ಶಾರೀರಿಕವಾಗಿ ಒಂದು ವ್ಯತ್ಯಾಸವಾಗಿ ಅದೇನಾಗುತ್ತೆ, ಅದಕ್ಕೆ ಒಂದು ಬಿಳಿ ಹತ್ತಿ ಅಂತ ಒಂದು ರಚನೆಗಳು ಎಲೆಗಳ ಮೇಲೆ ಉಂಟಾಗ್ತವೆ. ಈ ರೀತಿ ಆಗೋದ್ರಿಂದ ಅದೇನಾಗುತ್ತೆ, ಒಂದು ಅಲ್ಲಲ್ಲಲ್ಲಲ್ಲಿ ಒಂಥರ ಬೆಳಗ್ಗೆ ಕಾಣುತ್ತೆ. ಅದಕ್ಕೆ ರೈತರು ಏನಂತಾರೆ, ಇದೊಂದು ಮಜ್ಜಿಗೆ ರೋಗ ಅಂತ ಹೇಳಿ ಅವರು ಕಾಡು ಭಾಷೆಯಲ್ಲಿ ಕರೀತಾರೆ. ಸೊ ಇದು ಒಂದು ಸಮಸ್ಯೆ ಇದರಲ್ಲಿ ಕಂಡು ಬರುತ್ತೆ. ಇದು ಯಾವಾಗಪ್ಪ ಅಂತಂದ್ರೆ, ಇದು ಜನವರಿ ಫೆಬ್ರವರಿಯಿಂದನೂ ಚಲುವಾಗುತ್ತೆ. ವರ್ಷಾನುಪೂರ್ತಿ ಅಂದ್ರೆ ಆಲ್ಮೋಸ್ಟ್ ಇದು ಒಂದು ಮಳೆಗಾಲ ಪ್ರಾರಂಭದವರೆಗೂ ಜಾಸ್ತಿ ಇರುತ್ತೆ. ಅಂದ್ರೆ ಮಾರ್ಚ್, ಏಪ್ರಿಲ್, ಮೇ, ಜೂನ್ ವರೆಗೂ ಜಾಸ್ತಿ ಇರುತ್ತೆ. ಅನಂತರ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ಸೊ ಆ ಒಂದು ಸಮಯದಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಇದನ್ನ ಗುರುತಿಸಿಕೊಂಡು ಇದಕ್ಕೆ ನಿರ್ವಹಣೆ ಕ್ರಮ ಅನುಸರಿಸಬೇಕು. ಯಾವ ರೀತಿ ನಿರ್ವಹಣೆ ಅಂತಂದ್ರೆ, ಇದಕ್ಕೆ ಒಂದು ಯಾವಾಗ ನೀವು ಗೊಬ್ಬರ ಕೊಡ್ತಿರ್ತಿಲ್ಲ ಅಂದ್ರೆ ಸ್ಟಾರ್ಟಿಂಗ್ ಒಂದು ಫೆಬ್ರವರಿ ಜನವರಿಯಲ್ಲಿ ಏನು ಗೊಬ್ಬರ, ರಾಸಾಯನಿಕ ಗೊಬ್ಬರ ಇರ್ಬೋದು ಅಥವಾ ಕೊಟ್ಟಿಗೆ ಗೊಬ್ಬರ ಕೊಡ್ಬೇಕಾದ್ರೆ, ಈ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಬೇವಿನ ಹಿಂಡಿ ಕೊಡ್ತಕ್ಕಂಥದ್ದು ಒಂದು ಬಹಳ ಒಂದು ಒಳ್ಳೆ ಕ್ರಮ ಆಗುತ್ತೆ. ಸೊ ಎಕರೆಗೆ ಒಂದು 200 kg ಬೇವಿನ ಹಿಂಡಿಯನ್ನ ಎಲ್ಲಾ ಗಿಡಗಳಿಗೆ ತಾವು ಕೊಟ್ರೆ ಏನಾಗುತ್ತೆ, ಅದಕ್ಕೆ ಒಂದು ಈ ನುಸಿ ಬಾಧೆ ನಿರ್ವಹಣೆ ತುಂಬಾ ಚೆನ್ನಾಗಾಗುತ್ತೆ. ಆಮೇಲೆ ಸಿಂಪಡಣೆ ಬೇಕಪ್ಪ ಅಂತಂದ್ರೆ, ಸಿಂಪಡಣೆ ಮಾಡುವಂತದ್ದು ಏನಂತಂದ್ರೆ, ಡೈಕೋಫಾಲ್ ಅಂತಕ್ಕಂತ ಒಂದು ನುಸಿ ನಾಶಕ ಇದೆ. ಅದನ್ನ 2.5 mL ಪ್ರತಿ 1 L ನೀರಿಗೆ ಹಾಕಿಕೊಂಡು ತಾವೇನ್ ಮಾಡ್ಬೋದು, ಸಿಂಪಡಣೆ ಮಾಡ್ಬೋದು. ಜೊತೆಗೆ ಅದಿಲ್ಲ ಅಂತಂದ್ರೆ ಫೆನಜಾಕ್ವಿನ್ ಅಂತ ಬರುತ್ತೆ, ಅದನ್ನು ಆದ್ರೂ ಮಾಡ್ಬೋದು. ಇಲ್ಲಾಂದ್ರೆ ಪೆಗಾಸಸ್ ಅಂತ ಬರುತ್ತೆ, ಡಯಾಪೆಂಥಿಯೂರಿನ್ ಅಂತ ಹೇಳಿ, ಇದನ್ನು ಕೂಡ 1 g ಪ್ರತಿ 1 L ನೀರಿಗೆ ಬೆರೆಸಿಕೊಂಡು ಅದನ್ನು ಕೂಡ ಸಿಂಪಡಣೆ ಮಾಡ್ಬೋದು. ಅಥವಾ ಉದಯರಾಣ ಅಂತ ಸಿಗುತ್ತೆ, ಸ್ಪೈರೋಮೆಸಿಸಿನ್ ಅಂತ ಹೇಳಿ, ಅದು ಕೆಮಿಕಲ್, ಅದನ್ನು ಕೂಡ 1 mL ಪ್ರತಿ 1 L ನೀರಿಗೆ ಹಾಕಿ ಸಿಂಪಡಣೆ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಇದು ಮಜ್ಜಿಗೆ ರೋಗ ಅಥವಾ ಏನೋ ಅನ್ನೋ ಯುರೋಫಿಡ್ ನುಸಿ ಅಂತ ಏನಿದೆ, ಇದನ್ನು ರೈತ ಬಾಂಧವರು ಇದನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ಬೋದು. ಇದು ಆದ್ಮೇಲೆ ಏನ್ ಬರುತ್ತೆ ಅಂತಂದ್ರೆ, ಒಂದು ಜೇಡನುಸಿ, ಕೆಂಪು ಜೇಡನುಸಿ ಅಂತ ಕರಿತೇವೆ ನಾವು. ಆ ಕೆಂಪು ಜೇಡನುಸಿ ಅದು ಏನಾಗುತ್ತೆ ಅಂತಂದ್ರೆ, ಈ ಏಪ್ರಿಲ್ ಮೇ ತಿಂಗಳಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಏಪ್ರಿಲ್ ತಿಂಗಳಲ್ಲಿ ಅಥವಾ ಮೇ ತಿಂಗಳಲ್ಲಿ ಮೊದಲಿಗೆ ಮಳೆಗಾಲ ಪೂರ್ವಕ್ಕೆ ಇದು ಚಲವಾಗುತ್ತೆ. ಇದು ಬಂದಾಗ ಏನಾಗುತ್ತೆ, ಎಲೆಗಳ ಕೆಳಭಾಗದಲ್ಲಿ ಆ ನುಸಿಗಳು ಇದ್ದುಕೊಂಡು ಕೆಂಪು ಬಣ್ಣದ ನುಸಿಗಳು ಇರ್ತವೆ. ಇವುಗಳು ಗುಂಪು ಗುಂಪಾಗಿ ಇದ್ದುಕೊಂಡು ಎಲೆ ಕೆಳಭಾಗದಲ್ಲಿ ರಸ ಇರ್ತವೆ. ಈ ರಸ ಇರೋದ್ರಿಂದ ಏನಾಗುತ್ತೆ, ಮೇಲಿನ ಭಾಗದ ಎಲೆಗಳೆಲ್ಲ ಒಂದು ಅದರ ಎಲೆ ಎಲ್ಲಿ ಕುಂತ ರಸ ಇರುತ್ತೋ ಆ ಎಲೆಗಳೆಲ್ಲ ಹಳದಿ ಆಗ್ತಾ ಹೋಗ್ತವೆ. ಆ ಹಳದಿ ಆಗಿ ಕೆಲವೊಂದ್ಸಾರಿ ಉದುರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಆಮೇಲೆ ಅಲ್ಲಲ್ಲೆಲ್ಲ ಜೇಡ ಕಟ್ಟದಂಗೆ ಗಿಡ ತುಂಬಾ ಆಗಿರುತ್ತೆ. ಸೊ ಇದು ಏನಾಗುತ್ತೆ ಅಂದ್ರೆ, ಇದಕ್ಕೆ ನಾವು ಜೇಡನುಸಿ ಅಂತ, ಕೆಂಪು ಜೇಡನುಸಿ ಅಂತ ಕರಿತೀವಿ. ರೈತರು ಏನಂತ ಹೇಳ್ತಾರೆ ಅಂದ್ರೆ, ಇದಕ್ಕೆ ಸಾಮಾನ್ಯವಾಗಿ ಇದಕ್ಕೆ ಕಾರ್ಪುಡಿ ರೋಗ ಅಂತ ಕರಿತಾರೆ ಅವ್ರು. ಅಂದ್ರೆ ಕೆಂಪು ಕೆಂಪು ಇರೋದ್ರಿಂದ ಅವ್ರು ಕಾರ್ಪುಡಿ ತರ ಕಾಣುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ಅವರು ಆ ರೀತಿ ಕರೀತಾರೆ. ಇದು ಏನಂದ್ರೆ ಒಟ್ಟಾರೆ ನುಸಿಯಿಂದ ಆಗಿರ್ತಕ್ಕಂಥ ಒಂದು ಬಾಧೆ. ಇದು ಏನಾದ್ರು ಕಂಡು ಬಂದಾಗ ನಾನು ಆಗ್ಲೇ ಏನ್ ಹೇಳಿದೀನಿ, ನುಸಿನಾಶಕಗಳು ಅವುಗಳನ್ನೇ ಸಿಂಪಡಣೆ ಮಾಡಬಹುದು. ಅಂದ್ರೆ ಡೈಕೋಫಾಲ್ ಇರ್ಬೋದು ಅಥವಾ ಸ್ಪೈರೋಮೆಸಿಫಿನ್ ಇರ್ಬೋದು, ಮೆಜಿಸ್ಟ್ ಅಂದ್ರೆ ಇನ್ನು ಏನ್ ಬೇರೆ ಬೇರೆ ಒಂದು ಸ್ಪೈರೋಮೆಸಿಫಿನ್ ಇವೆಲ್ಲ ಏನದಾವ, ಇವುಗಳನ್ನೇ ತಾವು ಸಿಂಪಡಣೆ ಮಾಡಿದ್ರೆ ಈ ನುಸಿಗಳನ್ನ ಒಂದು ನಿರ್ವಹಣೆ ಮಾಡಬಹುದು. ಇದು ಬಿಟ್ರೆ ಇನ್ನು ಮಳೆಗಾಲ ಏನು ಸ್ಟಾರ್ಟ್ ಆಗುತ್ತಲ್ಲ, ಮಳೆಗಾಲ ಈಗ ಸದ್ಯದಲ್ಲಿ ಅಂದ್ರೆ ಮಳೆಗಾಲ ಈಗ ಏನ್ ಜಾಸ್ತಿ ಇದೆ ಈ ಒಂದು ಸಮಯದಲ್ಲಿ ಏನಿದೆ ಅಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಅಂದ್ರೆ ಜುಲೈ ತಿಂಗಳಲ್ಲಿ ಇದಕ್ಕೆ ಮೊಗ್ಗಿನ ಒಂದು ಹುಳು ಬರುತ್ತೆ, ಮೊಗ್ಗು ಕೊರಕ ಅಂತ ಹೇಳ್ತೀವಿ. ಈ ಮೊಗ್ಗು ಕೊರಕ ಏನಾಗುತ್ತೆ ಅಂತಂದ್ರೆ ಈ ಮೊಗ್ಗುಗಳ ಒಂದು ಕೆಳಭಾಗದಲ್ಲಿ ಇದ್ಕೊಂಡು ಆ ಮೊಗ್ಗುಗಳನ್ನೆಲ್ಲ ಕೊರೆದು ತೂತ್ ಮಾಡುತ್ತೆ. ಈ ರೀತಿ ತೂತ್ ಮಾಡೋದ್ರಿಂದ ಆ ಮೊಗ್ಗುಗಳೇನಾಗ್ತವೆ ಕೆಲವೊಮ್ಮೆ ಒಣಗಿ ಹೋಗ್ತವೆ. ಆಮೇಲೆ ಮೊಗ್ಗು ದೊಡಸಾಗಿತ್ತಂದ್ರೆ ಅದು ಹಾಗೆ ಅಲ್ಲೇನೆ ಒಂದು ಉಳ್ಕೊಂತವೆ, ಕೆಲವೊಂದ್ಸರಿ ಉದುರಿ ಹೋಗ್ತವೆ, ಕೆಲವೊಂದ್ಸರಿ ಒಣಗಿ ಹೋಗ್ತವೆ. ಈ ರೀತಿ ಏನಾಗುತ್ತೆ ಅಂದ್ರೆ ಹೆಚ್ಚಿಗೆ ಆದಾಗ ಈ ಒಂದು ಮೊಗ್ಗು ಒಂದು ಇಳುವರಿ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಇಲ್ಲಿ ಇದು ಹೆಚ್ಚು ಬಾಧೆ ಮಾಡ್ತಕ್ಕಂಥದ್ದು ಇದೇ ಕೀಟ. ಯಾಕಪ್ಪ ಅಂತಂದ್ರೆ ಇಲ್ಲಿ ಮೊಗ್ಗುಗಳೇ ಒಂದು ಆದಾಯದ ಮೂಲ ಇಲ್ಲಿ ಈ ಒಂದು ಬೆಳೆಯಲ್ಲಿ. ಈ ಮೊಗ್ಗುಗಳನ್ನ ತಿಂದು ನಾಶ ಮಾಡ್ತಕ್ಕಂತಂದ್ರೆ ಏನಾಗುತ್ತೆ, ಅದು ಮೊಗ್ಗುಗಳು ಇಳುವರಿ ಕಡಿಮೆ ಆಗುತ್ತೆ. ಅವಾಗ ರೈತರಿಗೆ ಏನಾಗುತ್ತೆ, ಒಂದು ಇಳುವರಿ ಮೇಲಾಯ್ತು, ಆಮೇಲೆ ಗುಣಮಟ್ಟದ ಒಂದು ಮೊಗ್ಗುಗಳು ಕೂಡ ಬರಲ್ಲ, ಮೊಗ್ಗುಗಳು ಸ್ವಲ್ಪ ವಕ್ರವಾಗಿರ್ತವೆ, ಆಮೇಲೆ ಅದ್ರದ್ದು ಒಂದು ಶೇಪ್ ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ಅವಾಗ ಅದು ಏನಾಗುತ್ತೆ, ಮಾರುಕಟ್ಟೆಯಲ್ಲಿ ಅದಕ್ಕೆ ಒಂದು ಒಳ್ಳೆ ಒಂದು ಧಾರಣೆ ಕೂಡ ಸಿಗಲ್ಲ. ಸೊ ಈ ರೀತಿ ಒಂದು ಮೊಗ್ಗಿನ ಹುಳು, ಮೊಗ್ಗು ಕೊರಕ ಅಥವಾ ಮೊಗ್ಗಿನ ಹುಳು ಕಂಡು ಬರುತ್ತೆ. ಇದು ಜೂನ್ ಜುಲೈ ಆಗಸ್ಟ್ ತಿಂಗಳವರೆಗೂ ಕೂಡ ಇದು ಇರುತ್ತೆ. ಸೊ ಅದಕ್ಕೆ ರೈತ ಬಾಂಧವರು ಈ ರೀತಿ ಒಂದು ಸಮಸ್ಯೆ ಕಂಡು ಬಂದಾಗ ನಾವು ಈಗಾಗಲೇ ಶಿಫಾರಸು ಮಾಡಿರ್ತಕ್ಕಂಥ ಒಂದು ಕೀಟನಾಶಕ ಇದೆ, ಇದೇನಂದ್ರೆ ಫ್ಲೂ ಬೆಂಡಿ ಅಮೈಡ್ ಅಂತೇಳಿ. ಇದು ಕೇವಲ 1 ml 10 liter ನೀರಿಗೆ ಹಾಕ್ಬೇಕು. ತಾವು ಗಮನ ಇಟ್ಟು ಕೇಳ್ಬೇಕು, ಕೇವಲ ಒಂದೇ ಎಂ ಎಲ್ ನ 10 liter ನೀರಿಗೆ ಬೆರೆಸಿಕೊಂಡು ತಾವು ಸಿಂಪಡಣೆ ಮಾಡಿದ್ರೆ ಇದು ಒಂದು ರೀತಿಯಲ್ಲಿ ನಾವು ನಿರ್ವಹಣೆ ಮಾಡಬಹುದು. ಅದ್ರ ಜೊತೆಗೆ ಬೇರೆ ಬೇರೆ ಒಂದು ಕೀಟನಾಶಕ ತಾವು ಬಳಸಬಹುದು, ಕ್ಲೋರೋಪೈರಿಫಾಸ್ ಮಾಡಬಹುದು, ಅಥವಾ ಈಗ ಇಮಾಮೆಕ್ಟಿನ್ ಬೆಂಜೋಯ್ಟ್ ಅಂತ ಇದೆ, ಅದನ್ನು ಕೂಡ ಇಮಾಮೆಕ್ಟಿನ್ ಬೆಂಜೋಯ್ಟ್ ಅಂತಕ್ಕಂತ ಒಂದು ಕೀಟನಾಶಕನು ಕೂಡ ಬಳಕೆ ಮಾಡಬಹುದು. ಅದು ಒಂದು 3 gram ಒಂದು 10 liter ನೀರಿಗೆ. ಸೊ ಈ ರೀತಿಯಲ್ಲಿ ಒಂದು ಸರಿಯಾದ ಒಂದು ನೋಡ್ಕೊಂಡು ತಾವು ಸಿಂಪಡಣೆ ಮಾಡಬೇಕಾಗುತ್ತೆ. ಆಮೇಲೆ ಇದು ಬಿಟ್ರೆ ಈ ಒಂದು ಮಲ್ಲಿಗೆಯಲ್ಲಿ ಏನಪ್ಪಾ ಅಂತಂದ್ರೆ ಥ್ರಿಪ್ಸ್ ನುಸಿಗಳು ಬರ್ತವೆ. ಥ್ರಿಪ್ಸ್ ನುಸಿಗಳು ಸ್ವಲ್ಪ ನಂತರದ ದಿನದಲ್ಲಿ ಆಗಸ್ಟ್ ನಂತರದಲ್ಲಿ ಮಳೆಗಾಲ ಕಡಿಮೆ ಆದಾಗ ಥ್ರಿಪ್ಸ್ ನುಸಿಗಳು ಅಲ್ಲೆಲ್ಲ ಕಂಡು ಬರ್ತವೆ. ಇವು ಏನಂತಂದ್ರೆ ಹೂಗಳ ಮೇಲೆ ಇಟ್ಕೊಂಡು ಗುಂಪಾಗಿ ಇದ್ಕೊಂಡು ಒಂದು ಹೂಗಳ ಇದನ್ನ ರಸನ ಹಿಂಗೆ ಇರ್ತವೆ. ಆಮೇಲೆ ಮೊಗ್ಗುಗಳಿಂದನು ಕೂಡ ರಸ ಇರ್ತವೆ. ಈ ರೀತಿ ಒಂದು ರಸ ಇರೋದ್ರಿಂದ ಮೊಗ್ಗುಗಳು ಒಂಥರ ಅದು ಆಕಾರವನ್ನ ಕಳೆದುಕೊಂಡು ಒಂದು ಮಾರುಕಟ್ಟೆಯಲ್ಲಿ ಒಂದು ಬೆಲೆ ಕಡಿಮೆ ಆಗುತ್ತೆ. ಸೊ ಇವು ಏನಾದ್ರೂ ಈ ರೀತಿ ಸಮಸ್ಯೆ ಕಂಡು ಬಂದಾಗ ಇವುಗಳ ಒಂದು ನಿರ್ವಹಣೆಗಾಗಿ ಅಂತರ್ವ್ಯಾಪಿ ಕೀಟನಾಶಕಗಳಂತ ಇಮಿಡಾಕ್ಲೋಪ್ರಿಡ್ ಇರ್ಬೋದು, ಥೈಮೆಥಾಕ್ಸಾಮ್ ಇರ್ಬೋದು, ಆಮೇಲೆ ಇವನ್ ಬೇರೆ ಒಂದು ಬೇರೆ ಯಾವ್ದಾದ್ರೂ ಅಂತರ್ವ್ಯಾಪಿ ಕೀಟನಾಶಕಗಳನ್ನ ಬಳಕೆ ಮಾಡೋದ್ರೇನು ತಪ್ಪಿಲ್ಲ, ಅವುಗಳನ್ನ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಇದೆ. ಸೊ ಜೊತೆಗೆ ಒಟ್ಟಾರೆ ಒಂದು ಸಮಗ್ರವಾದಂತ ಒಂದು ಬೆಳೆ ನಿರ್ವಹಣೆ ಮಾಡ್ಬೇಕಪ್ಪ ಅಂತಂದ್ರೆ ಉತ್ತಮವಾದಂತ ಒಂದು ರಸವರಿ ಗೊಬ್ಬರ, ಆಮೇಲೆ ನೀರು ನಿರ್ವಹಣೆ, ಆಮೇಲೆ ಕಳೆಗಳ ನಿರ್ವಹಣೆ ಇವುಗಳನ್ನೆಲ್ಲ ಮಾಡ್ಬೇಕಾಗತ್ತೆ. ಆಮೇಲೆ ಬೇವಿನಿಂಡಿ ಹಾಕ್ತಕ್ಕಂಥದ್ದು, ಆಮೇಲೆ ಈಗ ಕೆಲವೊಂದು ಭಾಗದಲ್ಲಿ ರೈತರು ಏನ್ ಮಾಡ್ತಾರೆ, ಬರೀ ಈ ಕಳೆನಾಶಕಗಳನ್ನು ಸಿಂಪಡಣೆ ಮಾಡ್ತಿದ್ದಾರೆ. ಹೆಚ್ಚಾನ ಹೆಚ್ಚು ಈಗ ಕಳೆಗಳ ನಿರ್ವಹಣೆಗಾಗಿ ಕಳೆನಾಶಕಗಳನ್ನು ಸಿಂಪಡಣೆ ಮಾಡ್ತಾರೆ. ಅದು ಏನಾಗುತ್ತೆ, ಪ್ರತಿ ವರ್ಷ ಮಾಡೋದ್ರಿಂದ ಒಂದು ತೋಟಗಳು ಹಾಳಾಗ್ತವೆ. ಯಾಕಂದ್ರೆ ಒಂದು ಅದು ಭೂಮಿಯ ಮೇಲೆ ವ್ಯತಿರಿಕ್ತವಾದಂತ ಪರಿಣಾಮವನ್ನು ಬೀರುತ್ತೆ. ಯಾವಾಗೋ ಒಂದ್ಸರಿ ಮಾಡೋದ್ರೆ ಏನಂತ ಸಮಸ್ಯೆ ಆಗೋದಿಲ್ಲ, ಬಟ್ ರುಟೀನ್ ವರ್ಷ ವರ್ಷ ಆ ರೀತಿ ಮಾಡೋದ್ರಿಂದ ಮಣ್ಣಿನ ಒಂದು ಗುಣಲಕ್ಷಣ ಹಾಳಾಗುತ್ತೆ. ಮತ್ತೆ ಮಣ್ಣಲ್ಲಿ ಇರ್ತಕ್ಕಂತ ಬೇಕಾಗಿರ್ತಕ್ಕಂತ ಅಂದ್ರೆ ಉಪಯೋಗಕಾರಿ ಇರ್ತಕ್ಕಂತ ಒಂದು ಜೀವಿಗಳು ಕೂಡ ನಾಶ ಹೊಂದ್ತವೆ. ಅಂತಂದ್ರೆ ಕ್ರಮೇಣವಾಗಿ ಆ ಒಂದು ತೋಟಗಳು ಕೂಡ ಹಾಳಾಗ್ತವೆ. ಯಾಕಂದ್ರೆ ಇದು ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ಒಂದು ಮಣ್ಣಿನ ನಿರ್ವಹಣೆ ಕೂಡ ಬಹಳ ಮುಖ್ಯ. ಆದಷ್ಟು ಒಂದು ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಮಾಡಿ ಈ ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅಂತಂದ್ರೆ ಏನು ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡ್ತಕ್ಕಂಥದ್ದು, ಬೇವಿನಿಂಡಿ ಇಂಥವನ್ನೆಲ್ಲ ಬಳಕೆ ಮಾಡೋದ್ರಿಂದ ಮಣ್ಣು ಚೆನ್ನಾಗಿರುತ್ತೆ. ಮಣ್ಣು ಚೆನ್ನಾಗಿದ್ರೆ ತೋಟಗಳು ಬಹಳಷ್ಟು ವರ್ಷದಲ್ಲಿ ನಾವು ಬೆಳಕಬಹುದು. ಅಂದ್ರೆ ಕೆಲವೊಂದು ನಾವು ಹಡಗಲಿ ಭಾಗದಲ್ಲಿ ನೋಡ್ತೀವಿ, ಒಂದೊಬ್ಬರು ತೋಟಗಳು ಸುಮಾರು 25-30 ವರ್ಷದ ತೋಟಗಳು ಕೂಡ ಇದಾವೆ. ಅದಕ್ಕೆ ಕಾರಣ ಏನಂದ್ರೆ ಅವರು ಒಂದು ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಪ್ರಮಾಣದಲ್ಲಿ ಹಾಕ್ತವೆ. ಸೊ ಆ ರೀತಿಯಲ್ಲಿ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡ್ಕೊಂಡು ಈ ರೀತಿ ಒಂದು ಎಲ್ಲಾ ನಿರ್ವಹಣೆಗಳನ್ನು ಮಾಡಿದ್ರೆ ಅನುಕೂಲ ಆಗುತ್ತೆ. ಅಂದಮೇಲೆ ಪ್ರೂನಿಂಗ್ ಮಾಡೋದು ಬಹಳ ಮುಖ್ಯ. ಪ್ರೂನಿಂಗ್ ಮಾಡೋದು ಸಾಮಾನ್ಯವಾಗಿ ಜನವರಿ ಮೊದಲನೇ ವಾರ ಅಥವಾ ಡಿಸೆಂಬರ್ ಕೊನೆಯ ವಾರದಲ್ಲಿ ಪ್ರೂನಿಂಗ್ ಅಂದ್ರೆ ಅದನ್ನ ಚಾಟ್ನಿ ಮಾಡೋದು ಅಂತ ಏನ್ ಹೇಳ್ತೀವಿ, ಚಾಟ್ನಿ ಮಾಡೋದು ಬಹಳ ಒಳ್ಳೆ ಒಂದು ವಿಧಾನ. ಅದು ಆ ರೀತಿ ಮಾಡಿದ್ರೆ ಒಂದು ಸಹಕಾರಿ ಆಗ್ತದೆ. ಮತ್ತೆ ತಾವು ಏನು ಈ ನುಸಿಗಳು ಇರ್ಬೋದು, ಇದೇನು ಕೆಲವೊಂದು ಸಮಸ್ಯೆಗಳಿದ್ದಾವೆ, ಇವುಗಳನ್ನು ಗುರುತಿಸಿಕೊಂಡು ಸಕಾಲಕ್ಕೆ ನೀವು ನಿರ್ವಹಣೆಯನ್ನು ತಗೊಂಡ್ರೆ ಈಗೇನಾಗುತ್ತೆ, ಒಂದು ಮಲ್ಲಿಗೆಯಲ್ಲಿ ಏನು ಸಾಮಾನ್ಯ ಬರ್ತಕ್ಕಂಥ ಈ ಒಂದು ಸಮಸ್ಯೆಗಳನ್ನ ನಿರ್ವಹಣೆ ಮಾಡ್ಬೋದು.